ಬೆಳಿಗ್ಗೆ ಎಲ್ಲಿಗೆ ಹೋಗ್ತೀಯಾ? ಓ ಅದಾ, ವಾರಕ್ಕೊಮ್ಮೆ ನಮ್ಮ ಕ್ಷೇಮ ಕೇಂದ್ರದಲ್ಲಿ ಯೋಗಾಭ್ಯಾಸ ಹೇಳ್ಕೊಡ್ತಾರೆ. ಅದು ಯಾವ್ದಪ್ಪ ಕ್ಷೇಮ ಕೇಂದ್ರ ಅಂದ್ರೆ? ನಮ್ಮ ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳೆಲ್ಲ ನಗರ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಾಗಿ ಕೆಲಸ ಮಾಡ್ತಾ ಇದಾವೆ. ನಮ್ ಸಿಟಿ ಬ್ಯುಸಿ ಲೈಫ್ ನಿಂದ ಎಲ್ರಿಗೂ ಬಿಪಿ, ಶುಗರ್, ಮೆಂಟಲ್ ಟೆನ್ಷನ್ ಹೆಚ್ಚಾಗ್ತಾ ಇರೋದ್ರಿಂದ ಯೋಗಾಭ್ಯಾಸ ಮಾಡಿದ್ರೆ ಇವೆಲ್ಲ ಕಡಿಮೆ ಆಗ್ತವೆ. ಯೋಗ ಕ್ಲಾಸ್ ಉಚಿತ. ಹಾಗಾದ್ರೆ ನಾನು ನಿನ್ ಜೊತೆ ಬರ್ತೀನಿ. ಹಾಗಾದ್ರೆ ಒಟ್ಟಿಗೆ ಹೋಗೋಣ. ಎಲ್ರಿಗೂ ಆರೋಗ್ಯ, ಎಲ್ಲರಿಗೂ ಆರೋಗ್ಯ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಕ್ಕೆ ಭೇಟಿ ಕೊಡಿ. ಇದು ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನದ ಪ್ರಕಟಣೆ. Ministry of Culture तीन देश व्यापी प्रतियोगिताओं का आयोजन यूनिटी इन क्रिएटिविटी के जरिए कर रहा है. ये तीन प्रतियोगिताएं हैं देशभक्ति गीत लेखन, लोरी लेखन और रंगोली बनाना. इन प्रतियोगिताओं के माध्यम से जीत सकते हैं ढेरों इनाम. तो अमृत महोत्सव .nic.in लॉगिन करके अपनी एंट्रीज अपलोड करें. ಆತ್ಮೀಯ ರೈತ ಬಾಂಧವರೇ, ಅಧಿಕ ಇಳುವರಿಗೆ ಎಲ್ಲ ಬೆಳೆಗಳಿಗೆ, ಎಲ್ಲ ಮಣ್ಣಿಗೆ, ಎಲ್ಲ ಹಂಗಾಮಿಗೆ ಬಳಸಿ ಫ್ಯಾಕ್ಟ್ ರಸಗೊಬ್ಬರಗಳು. ಫ್ಯಾಕ್ಟಂಪಾಸ್ 20-20-013, ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಹಾಗೂ ಫ್ಯಾಕ್ಟ್ ಆರ್ಗ್ಯಾನಿಕ್ ಗೊಬ್ಬರಗಳನ್ನೇ ಅಧಿಕ ಇಳುವರಿಗಾಗಿ ಬಳಸಿ. ಉತ್ಕೃಷ್ಟತೆ, ಗುಣಮಟ್ಟಕ್ಕೆ ಇನ್ನೊಂದು ಹೆಸರೇ ಭಾರತ ಸರ್ಕಾರದ ಉದ್ಯಮ ಫ್ಯಾಕ್ಟ್ ಸಂಸ್ಥೆಯ ಗೊಬ್ಬರಗಳು. ಜೋಡಿ ಆನೆ ಗುರುತಿನ ಫ್ಯಾಕ್ಟಂಪಾಸ್ 20-20-013, ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಹಾಗೂ ಫ್ಯಾಕ್ಟ್ ಆರ್ಗ್ಯಾನಿಕ್ ಗೊಬ್ಬರಗಳನ್ನೇ ಬಳಸಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಕೃಷಿ ರಂಗದಲ್ಲಿ ಈಗ ಮೊದಲಿಗೆ ಕೇಳಿ, ಗ್ರಾಮೀಣ ಪ್ರದೇಶದ ಮಕ್ಕಳಲ್ಲಿ ಅಪೌಷ್ಟಿಕತೆ ಸಮಸ್ಯೆ ಮತ್ತು ಪರಿಹಾರ ಕುರಿತು ಕೃಷಿ ವಿಶ್ವವಿದ್ಯಾಲಯದ ಆಹಾರ ಮತ್ತು ಪೋಷಣೆ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ಕೆ ಗೀತಾ ಅವರೊಂದಿಗೆ ಸಂದರ್ಶನವನ್ನು. ನಮಸ್ಕಾರ ಡಾಕ್ಟರ್ ಗೀತಾ ಅವರೇ. ನಮಸ್ಕಾರ. ನಾವು ವಿಶೇಷವಾಗಿ ಮಕ್ಕಳಲ್ಲಿ ಈ ನ್ಯೂನ ಪೋಷಣೆಯ ಸಮಸ್ಯೆಯನ್ನು ಹೆಚ್ಚು ಕೇಳ್ತಾ ಇದ್ದೀವಿ, ಮತ್ತು ಇವತ್ತು ನಮ್ಮ ದೇಶದ ಒಂದು ಜ್ವಲಂತ ಸಮಸ್ಯೆ ಅಂತಲೇ ಹೇಳ್ಬೋದು. ಇದರ ಬಗ್ಗೆ ಇವತ್ತು ನಮ್ಮ ಪೋಷಣಾ ತಜ್ಞರು ಮತ್ತು ಸರ್ಕಾರಗಳು ಕೂಡ ಬಹಳ ವಿಶೇಷವಾದ ಕಾಳಜಿಯನ್ನು ವಹಿಸಿ ಈ ಒಂದು ಸಮಸ್ಯೆಯನ್ನು ಹೋಗಲಾಡಿಸೋದಕ್ಕೆ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಈ ಒಂದು ಅಂಶವನ್ನು ನಾವು ನೋಡಿದಾಗ ನ್ಯೂನ ಪೋಷಣೆಗೆ ಇವತ್ತು ಸಾಕಷ್ಟು ಮಹತ್ವ ಇದೆ. ಇದಕ್ಕೆ ಕಾರಣಗಳೇನು ಮತ್ತು ಇದರ ನಿರ್ವಹಣೆಯನ್ನು ನಾವು ಹೇಗೆ ಮಾಡ್ಕೋಬೇಕಾಗತ್ತೆ ಅನ್ನೋದರ ಬಗ್ಗೆ ತಾವಿವತ್ತು ಒಂದು ಪರಿಚಯವನ್ನು ಮಾಡಿಕೊಡ್ಬೇಕು. ಪ್ರಾರಂಭದಲ್ಲಿ ನ್ಯೂನ ಪೋಷಣೆ ಅಂದರೆ ಏನು ಅಂತ ಸ್ವಲ್ಪ ಹೇಳ್ತೀರಾ? ಖಂಡಿತವಾಗಿಯೂ. ನ್ಯೂನ ಪೋಷಣೆ ಅಂದರೆ ದೇಹದಲ್ಲಿ ಪೋಷಣೆಯ ಅಸಮತೋಲನ ಇದೆ ಅಂತ ಅರ್ಥ. ಕಡಿಮೆ ಪ್ರಮಾಣದಲ್ಲಿ ಆಹಾರ ಸೇವಿಸುವುದು ಅಥವಾ ಒಂದು ನಿಗದಿತ ಪೋಷಕಾಂಶವು ಕಡಿಮೆ ಇರೋದ್ರು ಇದನ್ನು ಕಡಿಮೆ ಪೋಷಣೆ ಅಂತ ಹೇಳ್ತೀವಿ. ಹಾಗೆಯೇ ಒಬ್ಬ ವ್ಯಕ್ತಿ ತನಗೆ ಅಗತ್ಯವಾದದಕ್ಕಿಂತ ಹೆಚ್ಚಿಗೆ ತಿನ್ನೋದು ಕೂಡ ಹೆಚ್ಚಿನ ಪೋಷಣೆ ಅಂತ ಹೇಳ್ತೇವೆ. ಕಡಿಮೆ ಇರಲಿ ಅಥವಾ ಹೆಚ್ಚಿನ ಪೋಷಣೆ ಇರಲಿ, ಎರಡೂ ಕೂಡ ನ್ಯೂನ ಪೋಷಣೆಯ ಎರಡು ಮುಖಗಳು ಅಂತ ಹೇಳ್ಬೋದು. ಓಹೋ, ಸಾಮಾನ್ಯವಾಗಿ ನ್ಯೂನ ಪೋಷಣೆ ಅಂದರೆ ಒಂದು ರೀತಿ ಕಡಿಮೆ ಒಂದು ಪೋಷಕಾಂಶಗಳನ್ನು ಸೇವನೆ ಮಾಡೋದು ಅನ್ನ ನಾವು ತಿಳ್ಕೊಂಡಿರ್ತೀವಿ. ಆದರೆ ನಮ್ಮ ಭಾರತ ದೇಶದಲ್ಲಿ ಈ ನ್ಯೂನ ಪೋಷಣೆಯಲ್ಲಿ ಕಡಿಮೆ ಪೋಷಣೆ ನಾವು ಹೆಚ್ಚು ಕಾಣ್ತಾ ಇರೋದು. ಹಾಗಾಗಿ ಜನರಿಗೆ ನ್ಯೂನ ಪೋಷಣೆ ಅಂದ ತಕ್ಷಣ ಕಡಿಮೆ ಪೋಷಣೆ ಅನ್ನೋದು ಮಾತ್ರ ಅಂತ ಅನ್ಕೊಂಡಿದ್ದಾರೆ. ಈಗ ನಗರವಾಸಿಗಳಲ್ಲಿ ನೋಡಿದಾಗ ಕಡಿಮೆ ಪೋಷಣೆ ಅಲ್ಲ, ಅದು ಹೆಚ್ಚಿನ ಪೋಷಣೆ ಅಂತ ಹೇಳಿ ಬೊಜ್ಜಿನ ಸಮಸ್ಯೆ, ಬೊಜ್ಜಿನ ಸಮಸ್ಯೆ, ಸ್ಥೂಲಕಾಯ ಅಂತ ಏನೇ ಹೇಳ್ತೀವಿ, ಇದು ಕೂಡ ಹೆಚ್ಚಿನ ಒಂದು ಪೋಷಣೆಯ ಒಂದು ಪರಿಣಾಮ. ಅಂದ್ರೆ ನಮ್ಮ ದೇಶದಲ್ಲಿ ಸಾಕಷ್ಟು ಜನ ಮಕ್ಕಳಲ್ಲಿ ಈ ಒಂದು ಸಮಸ್ಯೆ ಇದೆ ಅಂತೇಳಿ. ಹೌದು, ನೀವಾಗ್ಲೇ ಹೇಳ್ದಂಗೆ ಈಗ ನಮ್ಮ ಭಾರತದಲ್ಲಿ ಅತಿ ಹೆಚ್ಚಿಗೆ ಕಾಡುತ್ತಿರುವಂತ ಒಂದು ನ್ಯೂನ ಪೋಷಣೆ ಅಂತಂದ್ರೆ ಈ ಕಡಿಮೆ ಪೋಷಣೆ ಮಕ್ಕಳಲ್ಲಿ. ಶೇಕಡ ಸುಮಾರು 50-60% ಏನಿದ್ರೆ ಆ ಮಕ್ಕಳಲ್ಲಿ ಇವತ್ತು ನಾವಲ್ಲಿ ಮ್ಯಾಲ್ ನ್ಯೂಟ್ರಿಷನ್ ಅಂತ ಅಥವಾ ಒಂದು ನ್ಯೂನ ಪೋಷಣೆಯನ್ನು ನಾವು ಕಾಣಬರ್ತಾ ಇದೆ. ಅದರಲ್ಲೂ ನಾವು ಕರ್ನಾಟಕದಲ್ಲಿ ನಾವು ತಗೊಂಡಾಗ ಉತ್ತರ ಕರ್ನಾಟಕದಲ್ಲಿ ಉತ್ತರ ಭಾಗ ಜಿಲ್ಲೆಯಲ್ಲಿ ನ್ಯೂನ ಪೋಷಣೆ ಹೆಚ್ಚಾಗಿ ಕಂಡು ಬರ್ತಿದೆ. ಅದಕ್ಕೆ ಮೂಲ ಕಾರಣ ಈ ಕಡಿಮೆ ಪ್ರಮಾಣದಲ್ಲಿ ಆಹಾರ ಸೇವನೆ ಅಥವಾ ಪೋಷಕಾಂಶಗಳ ಕೊರತೆ ಇರೋದ್ರಿಂದ ಈ ಒಂದು ನ್ಯೂನ ಪೋಷಣೆಯನ್ನು ಕಾಣ್ತಾ ಇದೀವಿ. ಅಂದ್ರೆ ಈ ಕಡಿಮೆ ಪೋಷಣೆ ಇದೆಯಲ್ಲ, ಇದು ಮುಖ್ಯವಾಗಿ ಆರೋಗ್ಯದ ಮೇಲೆ ಯಾವ ರೀತಿಯಾದಂತಹ ಒಂದು ಪರಿಣಾಮವನ್ನು ಉಂಟು ಮಾಡುತ್ತೆ ಅಂತ? ಯಾವುದೇ ಒಂದು ವ್ಯಕ್ತಿ ಆರೋಗ್ಯವಾಗಿರಬೇಕಂತಂದ್ರೆ ಸಮತೋಲಿತವಾದಂಥ ಆಹಾರನ ಸೇವನೆ ಮಾಡಬೇಕು. ಯಾವಾಗ ನಾವು ಸಮತೋಲಿತ ಆಹಾರನ ಸೇವನೆ ಮಾಡ್ತೀವಿ, ನಮಗೆ ಬೇಕಾದಂಥ ಎಲ್ಲ ಅಗತ್ಯವಾದ ಪೋಷಕಾಂಶಗಳು ಸರಿಯಾದ ಪ್ರಮಾಣದಲ್ಲಿ ದೊರೆತು ನಮ್ಮ ದೇಹ ಆರೋಗ್ಯವಾಗಿರುತ್ತೆ. ಯಾವಾಗ ನಾವು ತಿನ್ನುವಂಥ ಆಹಾರ ಏನಿದೆ ಕಡಿಮೆ ಪ್ರಮಾಣದಲ್ಲಿ ನಮಗೆ ಪೋಷಕಾಂಶಗಳನ್ನ ಪೂರೈಕೆ ಮಾಡಿದಾಗ ನಾವು ಈ ಕಡಿಮೆ ಪೋಷಣೆ ಅಂತ ಹೇಳ್ತೇವೆ. ಈ ಕಡಿಮೆ ಪೋಷಣೆ ಸಾಮಾನ್ಯವಾಗಿ ಮಕ್ಕಳಲ್ಲೇ ಕಂಡು ಬರುತ್ತೆ, ಹಿರಿಯರಲ್ಲೂ ಬರಬಹುದು, ಆದರೆ ಮಕ್ಕಳಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ. ಆ ರೀತಿ ಕಂಡು ಬಂದಾಗ ಅವರ ದೈಹಿಕ ಮತ್ತು ಬೌದ್ಧಿಕ ಸಾಮರ್ಥ್ಯ, ಕೆಲಸದ ಸಾಮರ್ಥ್ಯ ಹಾಗೂ ರೋಗ ನಿರೋಧಕ ಶಕ್ತಿಯ ಮೇಲೆ ಪರಿಣಾಮ ಬೀರುತ್ತೆ. ಒಂದು ರೀತಿ ಹೇಳಬೇಕಂತಂದ್ರೆ ಒಬ್ಬ ಮನುಷ್ಯನ ಒಂದು ಆಯಸ್ಸು ಈ ಒಂದು ಪೋಷಣೆಯ ಮೇಲೆ ಅವಲಂಬಿತವಾಗಿರುತ್ತೆ. ನಾವು ಚೆನ್ನಾಗಿ ದೃಢಕಾಯವಾಗಿ ಆರೋಗ್ಯವಾಗಿದ್ರೆ ಹೆಚ್ಚಿನ ದಿನ ನಾವು ಆರೋಗ್ಯವಂತರವಾಗಿ ಬದುಕಲಿಕ್ಕೆ ಸಾಧ್ಯ ಇದೆ. ಮತ್ತೆ ಅವರು ಜೀವನದಲ್ಲಿ ಬೇರೆ ಬೇರೆ ಒಂದು ಕೆಲಸಗಳನ್ನು ಮಾಡುವಾಗಲೂ ಕೂಡ ಇದು ಪ್ರಭಾವ ಬೀರುತ್ತೆ. ಖಂಡಿತವಾಗ್ಲೂ ಈ ಕಡಿಮೆ ಪೋಷಣೆ ಯಾವ ರೀತಿ ಇರ್ತದೆ, ಒಂಥರ ಸರ್ಕಲ್ ಇದ್ದ ಹಾಗೆ, ಅಥವಾ ಏನ್ ಹೇಳ್ತೀವಿ ಒಂದು ವೃತ್ತ ಅಂತ ಹೇಳಿದ್ರೆ ತಪ್ಪಾಗುತ್ತೆ, ವಿಷವರ್ತುಲ ಅಂತ. ವಿಷವೃತ್ತ ಯಾವಾಗ ಒಂದು ಮನುಷ್ಯ ಅಥವಾ ಒಂದು ಮಗು ಕಡಿಮೆ ಪೋಷಕಾಂಶಗಳನ್ನ ಸೇವನೆ ಮಾಡುತ್ತೆ, ದೈಹಿಕವಾಗಿ ಅದು ಬಹಳ ಕೃಶವಾಗುತ್ತೆ. ಹಾಗಾಗ ಏನಾಗುತ್ತೆ, ಈ ರೋಗ ನಿರೋಧಕ ಶಕ್ತಿ ಶಕ್ತಿ ಕಡಿಮೆ ಆಗುತ್ತೆ. ರೋಗ ನಿರೋಧಕ ಶಕ್ತಿ ಕಡಿಮೆ ಆದಾಗ ಅವುಗಳಿಗೆ ಈ ಕ್ರಿಮಿ ಕೀಟಗಳು ಅಥವಾ ಬ್ಯಾಕ್ಟೀರಿಯಾ ಅಥವಾ ಸೋಂಕು ರೋಗಗಳು ಹೆಚ್ಚಾಗಿ ತಗಲಿ ಅವರಿಗೆ ಮತ್ತೆ ಕಾಯಿಲೆ ಬರುವಂತ ಸಂಭವ ಇರುತ್ತೆ. ಈ ಕಾಯಿಲೆ ಬಂದಾಗ ಏನಾಗುತ್ತೆ, ಊಟ ಮಾಡೋ ಪ್ರಮಾಣ ಮತ್ತಷ್ಟು ಕಡಿಮೆ ಆಗುತ್ತೆ, ಮತ್ತಷ್ಟು ಕಡಿಮೆ ಆದಾಗ ನ್ಯೂನ ಪೋಷಣೆ ಆಗುತ್ತೆ, ನ್ಯೂನ ಪೋಷಣೆ ಆದಾಗ ಮತ್ತೆ ರೋಗ ನಿರೋಧಕ ಶಕ್ತಿ. ಹೀಗಾಗಿ ಒಂದರಿಂದ ಇನ್ನೊಂದು, ಇನ್ನೊಂದರಿಂದ ಇನ್ನೊಂದು ಹಾಕ್ತಾ ಹೋಗಿ ಆ ಒಂದು ಬೆಳೆಯುವ ಹಂತದಲ್ಲಿ ಅವರ ಮಕ್ಕಳ ಒಂದು ಬೆಳವಣಿಗೆ ಕುಂಠಿತ, ಬೌದ್ಧಿಕ ಬೆಳವಣಿಗೆ ಮತ್ತೆ ದೈಹಿಕ ಬೆಳವಣಿಗೆ ಎರಡೂ ಕೂಡ ಕುಂಠಿತ. ಯಾವಾಗ ಬೌದ್ಧಿಕ, ನೀವು ಆಗ್ಲೇ ಹೇಳದಂಗೆ ಈ ಒಂದು ಬೆಳವಣಿಗೆ ಕುಂಠಿತವಾದಾಗ ಅವರಿಗೆ ಸಾಮಾಜಿಕವಾಗ್ಲೂ ಕೂಡ ಎಲ್ಲನೂ ಎದುರಿಸುವಂತ ಒಂದು ದೃಢ ಶಕ್ತಿ ಏನಿದೆ ಅದಕ್ಕೂ ಕೂಡ ತಾನಾಗಿ ತಾನು ಕುಂಠಿತವಾಗುತ್ತೆ, ಅದಕ್ಕೂ ಕೂಡ ಕುಂದು ಬರುತ್ತೆ ಅಂತ. ಹೌದು, ಮುಖ್ಯವಾಗಿ ನಮ್ಮ ಮಕ್ಕಳಲ್ಲಿ ನಾವು ಕಾಣುವಂತ ಈ ನ್ಯೂನ ಪೋಷಣೆಗಳು ಯಾವ್ಯಾವು ಅಂತಿದೆ ಪ್ರಮುಖವಾಗಿ? ಆಗ್ಲೇ ಹೇಳ್ದಂಗೆ ಮಕ್ಕಳಲ್ಲಿ ನಾವು ಈ ನ್ಯೂನ ಪೋಷಣೆ, ಕಡಿಮೆ ಪೋಷಣೆಯ ನ್ಯೂನ ಪೋಷಣೆಯನ್ನು ಕಾಣ್ತೀವಿ. ಅದರಲ್ಲಿ ಮರಾಸ್ಮಸ್ ಅಂತ ಹೇಳ್ತೀವಿ. ಈ ಮರಾಸ್ಮಸ್ ಅನ್ನೋ ಅಂದ್ರೆ ಏನಂತಂದ್ರೆ, ನಾವು ತಿನ್ನುವಂತ ಮಕ್ಕಳು ತಿನ್ನುವಂತ ಆಹಾರದಲ್ಲಿ ಶಕ್ತಿಯ ಕೊರತೆ. ನಿಮ್ಗಾಗ್ಲೇ ಗೊತ್ತಿರಬೇಕು, ಶಕ್ತಿಯನ್ನು ನಾವು ಮಾಡುವಂತ ಪ್ರತಿಯೊಂದು ಕೆಲಸ ದೈಹಿಕವಾಗಿ ಮಾಡ್ತಿರ್ತೀವಿ, ಮಾನಸಿಕವಾಗಿ ಮಾಡ್ತಾ ಇರ್ಬೋದು, ನಿದ್ರೆ ಮಾಡ್ತಾ ಇರ್ಬೇಕಾದ್ರೆ ನಮ್ಮ ಹೃದಯ ಬಡಿತ ಆಗಿರ್ಬಹುದು, ರಕ್ತ ಚಲನೆ, ಪ್ರತಿಯೊಂದು ಒಂದು ಚಟುವಟಿಕೆಗೂ ಕೂಡ ಶಕ್ತಿ ಬೇಕು. ಆ ಶಕ್ತಿ ನಮಗೆ ನಾವು ತಿನ್ನುವಂತ ಆಹಾರದಿಂದ ಲಭ್ಯ ಆಗುತ್ತೆ. ಯಾವಾಗ ಮಕ್ಕಳಲ್ಲಿ ಈ ಒಂದು ಶಕ್ತಿಯ ಕೊರತೆ ಉಂಟಾಗುತ್ತೆ ಆಗ ಅವರಿಗೆ ಮರಾಸ್ಮಸ್ ಅಂತ ಒಂದು ಉಂಟಾಗುತ್ತೆ. ಆಗ ಈ ಮಕ್ಕಳು ಇದರಲ್ಲಿ ಸಾಮಾನ್ಯವಾಗಿ 6 ತಿಂಗಳಿಂದ 2 ವರ್ಷ ಮಕ್ಕಳಲ್ಲಿ ಇದು ಹೆಚ್ಚಾಗಿ ಕಂಡು ಬರುತ್ತೆ. ಇಂತಹ ಮಕ್ಕಳು ಬರೀ ಮೂಳೆ ಚರ್ಮದ ದೇಹ, ಎದೆ ಮೂಳೆಗಳು ಎತ್ತಿ ಕಾಣುವಂತಿರುತ್ತದೆ, ಇದು ಮಕ್ಕಳ ಮೆದುಳಿನ ಬೆಳವಣಿಗೆ ಹಾನಿ ಉಂಟು ಮಾಡುತ್ತದೆ. ಹಾಗಾಗಿ ಅವ್ರಿಗೇನಾಗುತ್ತೆ, ಯಾವುದ್ರಲ್ಲೂ ಆಸಕ್ತಿನೇ ಇರೋದಿಲ್ಲ. ಆ ಒಂದು ಚಟುವಟಿಕೆ ಏನಿರಬೇಕು ಆ 2 ವರ್ಷದ ಮಗುಗೆ ಆ ಒಂದು ಶಕ್ತಿ ಇರಲ್ಲ. ಇಂತಹ ಮಕ್ಕಳು ದೊಡ್ಡವರಾದ ನಂತರ ಕೂಡ ಅವರ ದೈಹಿಕ ಬೆಳವಣಿಗೆನೂ ಕಡಿಮೆ ಇರುತ್ತೆ, ಮತ್ತು ಮಾನಸಿಕ ಬೆಳವಣಿಗೆ ಕಡಿಮೆ ಇದ್ದು ಆ ಸಮವಯಸ್ಕರ ಜೊತೆ ಅವರು ಬೆರೀಲಿಕ್ಕೆ ಕಷ್ಟ ಅಡ್ಡಿಯಾಗುತ್ತೆ. ಇನ್ನು ನ್ಯೂನ ಪೋಷಣೆ ಸಣ್ಣ ಹೆಣ್ಮಕ್ಳಲ್ಲಿದ್ರೆ ಒಂದು ಹಂತದಲ್ಲಿ, ಮುಂದೆ ಅವರು ಬೆಳೆದು ದೊಡ್ಡವರಾದ್ರೂ ಕೂಡ ಗರ್ಭವತಿಯರಾಗುವಂತ ಒಂದು ಸಮಯ ಬಂದಾಗ, ಗರ್ಭ ಧರಿಸದೇ ಇರುವಂತದ್ದು ಅಥವಾ ಗರ್ಭ ಧರಿಸಿದ್ರು ಕೂಡ ಹೆರಿಗೆ ಸಮಯದಲ್ಲಿ ತೊಂದರೆ ಆಗುವಂತದ್ದು, ಅಥವಾ ಅವ್ರು ಹುಟ್ಟುವಂತ ಮಕ್ಕಳು ಏನಿರ್ತದೆ ಕಡಿಮೆ ತೂಕ ಹೊಂದಿರುವ, ಹೀಗೆ ಆ ರೀತಿ ಪ್ರತಿಯೊಬ್ಬರಿಗೂ ಕೂಡ ಈ ನಾವು ಚಿಕ್ಕ ವಯಸ್ಸಿನಲ್ಲಿ ನಾವು ಏನು ದೈಹಿಕವಾಗಿ ಬೆಳೆದಿರ್ತೀವಿ ನಮ್ಮ ತಿನ್ನುವಂತ ಆಹಾರದ ಮೇಲೆ ಮುಂದೆ ಕೂಡ ನಮ್ಮ ದೇಹ ಅದೇ ರೀತಿ ಪ್ರತಿಕ್ರಿಯಿಸುತ್ತೆ. ವಯಸ್ಕರಿಗೂ ಕೂಡ ಈ ಶಕ್ತಿ ಅಂಶ ಬಹಳ ಅವಶ್ಯಕ ಅಲ್ವೇ? ಖಂಡಿತವಾಗಿಯೂ. ಅದ್ ನಾನು ಆಗ್ಲೇ ಹೇಳಿದಂಗ್ ಮಕ್ಕಳಲ್ಲಿ ಜಾಸ್ತಿ ಕಾಣ್ತಾ ಇದೆ ಹೊರತು ದೊಡ್ಡವರಲ್ಲಿ ಬರಲ್ಲ ಅಂತಲ್ಲ, ದೊಡ್ಡವರಲ್ಲೂ ಕೂಡ ಇರುತ್ತೆ. ನಾವು ಸೇವನೆ ಮಾಡುವಂತ ಆಹಾರದಲ್ಲಿ ಈ ಒಂದು ಶಕ್ತಿಯ ಕೊರತೆ ಇದ್ರೆ ಅವರಲ್ಲೂ ಕೂಡ ನಾವು ಈ ಅಂತ ಒಂದು ಇದು. ಇದು ಮುಖ್ಯವಾಗಿ ಮೆರಾಸ್ಮಸ್ ಬಗ್ಗೆ ಆಯ್ತು. ಇದನ್ನ ಬಿಟ್ಕೊಂಡ್ರೆ ಇನ್ಯಾವ ಒಂದು ಲಕ್ಷಣ? ಎರಡನೇ ಪ್ರಮುಖವಾದಂತ ನ್ಯೂನ ಪೋಷಣೆ ಅಂದ್ರೆ ಕ್ವಾಶಕರ್ ಅಂತ ಹೇಳ್ತಾರೆ. ಇದನ್ನ ನಾವು ಏನ್ ಹೇಳ್ತೀವಿ ಅಂದ್ರೆ, ಎರಡನೇ ಮಗು ಹುಟ್ಟಿದಾಗ ಮೊದಲನೇ ಮಗುವಿಗೆ ಬರುವಂತ ಕಾಯಿಲೆ ಅಂತ ಹೇಳ್ತಾರೆ. ಓ, ಅಂದ್ರೆ ಆ ಮೊದಲನೇ ಮಗುವಿನ ಕಡೆಗೆ ಗಮನ ಕಡಿಮೆ ಆಗುತ್ತೆ ಅಂತ. ಹಾಗೆ ಏನಾಗುತ್ತೆ, ಎರಡನೇ ಮಗು ಆದಾಗ ತಾಯಿ ತನ್ನ ಮೊದಲನೇ ಮಗುವಿಗೆ ಮೊಲೆ ಹಾಲು ಕೊಡುತ್ತಿರುವ ಸಮಯದಲ್ಲಿ ತಿರ್ಗಾ ಏನಾದ್ರೂ ಮಗು ಆದ್ರೆ ಅವಳು ಮೊದಲ ಮಗುವಿಗೆ ಶಕ್ತಿಯುತ ಆಹಾರ ಕೊಟ್ಟರು ಕೂಡ ಸಸಾರಜನಕ ಬಹಳ ಕಡಿಮೆ ಇರುತ್ತೆ. ನೀವು ಆಗ್ಲೇ ಗೊತ್ತಿರಬೇಕು, ತಾಯಿ ಹಾಲು ಎಲ್ಲದಕ್ಕಿಂತ ಶ್ರೇಷ್ಠವಾದಂತ ಆಹಾರ. ಮೊದಲ ಒಂದು 6 ತಿಂಗಳು, ನಂತರ ಕೂಡ ಬೇರೆ ಪೂರಕ ಆಹಾರ ಜೊತೆ ತಾಯಿ ಹಾಲನ್ನ ಕೊಡ್ತಾ ಒಳ್ಳೇದು. ಈಗೇನಾಗುತ್ತೆ, ಮಗುಗೆ ಈ ಹಾಲನ್ನ ಬಿಡಿಸಿದಾಗ ಸಾಮಾನ್ಯವಾಗಿ ಜನರಲ್ಲಿ ತಪ್ಪು ಮಾಡುವಂಥದ್ದು ಏನಂದ್ರೆ, ಈ ಸಸಾರಜನಕ ಜಾಸ್ತಿ ಸೇರಿಸದೆ ಬರೀ ಈ ಶಕ್ತಿಯುತವಾದಂತಹ ಆಹಾರಗಳನ್ನ ಜಾಸ್ತಿ ಕೊಡ್ತಾ ಬರುತ್ತೆ. ಅಂಬ್ಲಿ ಕೊಡೋದು, ಗಂಜಿ ಕೊಡೋದು, ಆ ಥರದೇ ಮಾಡ್ತಾರೆ. ರಾಗಿ ಸರಿ ಕೊಡೋದು, ರಾಗಿ ಸರ್. ಹಾಗಾಗಿ ಏನಾಗುತ್ತೆ, ಈ ಒಂದು ಸಸಾರಜನಕದ ಕೊರತೆ ಉಂಟಾಗಿ ಅಂತ ಮಕ್ಕಳಲ್ಲಿ ಕ್ವಾಶಕರ್ನ ನಾವು ಕಾಣ್ತೇವೆ. ಏನ್ ಲಕ್ಷಣಗಳು ಈ ಕ್ವಾಶಿಯೋರ್ಕರ್ ಲಕ್ಷಣಗಳು ಅಂತೀರಿ? ಈ ಮಕ್ಕಳುಗಳ ಕ್ವಾಶಕರ್ನಲ್ಲಿದ್ದಾಗ ಅವರಿಗೆ ಆಗ್ಲೇ ಹೇಳದಂಗೆ ಈ ಮರಾಸ್ಮರಸಲ್ಲಿ ಮೂಳೆ ಇದೆಲ್ಲ ಜಾಸ್ತಿ ಇದ್ರೆ ಅವರಿಗೆ ಒಂಥರ, ಈ ಮಕ್ಕಳಲ್ಲೂ ಕೂಡ ಒಂಥರ ಅಳೋದು, ಶಕ್ತಿ ಇಲ್ಲ, ಯಾವುದನ್ನೇ ಆದ್ರೂ ಕೂಡ ಹೆದರಿಸುವಂತ ಒಂದು ಶಕ್ತಿ ಇರೋದಿಲ್ಲ. ಹಾಗಾಗಿ ಈ ಕ್ವಾಶಕರ್ ಕೂಡ ಮರಾಸ್ಮಸ್ ಅಷ್ಟೇ ಒಂದು ತೊಂದರೆಯನ್ನು ಉಂಟು ಮಾಡುವಂತದ್ದು. ಇದೆರಡೂ ಇರುವಂತ ಒಂದು ಸಂಭವನು ಕೂಡ ಇರುತ್ತೆ. ಅದಕ್ಕೆ ನಾವು PEM ಅಂತ ಹೇಳ್ತೀವಿ, ಪ್ರೋಟೀನ್ ಎನರ್ಜಿ ಮ್ಯಾನ್ ನ್ಯೂಟ್ರಿಷನ್ ಅಂತ ಹೇಳ್ತೀವಿ. ಒಂದೊಂದ್ಸತಿ ಶಕ್ತಿಯ ಕೊರತೆ ಇರುತ್ತೆ, ಮತ್ತೆ ಸಸಾರಜನಕದ ಕೊರತೆಯೂ ಇರುತ್ತೆ. ಹಾಗಾಗಿ ಎರಡೂ ಕೂಡ ಸೇರ್ಕೊಂಡಾಗ ಮತ್ತಷ್ಟು ಮಕ್ಕಳಲ್ಲಿ ನಾವು ನ್ಯೂನ ಪೋಷಣೆಯನ್ನು ಕಾಣ್ತೇವೆ. ಮತ್ತೆ ಈ ಏ ಜೀವಸತ್ವದ ಕೊರತೆ ಹೆಚ್ಚಾಗಿ ಕಂಡುಬರುತ್ತೆ ಅಂತ ನಾವು ಹೇಳ್ತಾ ಇರ್ತೀವಿ. ಹೌದು, ಇದರ ಒಂದು ಪ್ರಾಮುಖ್ಯತೆ ಏನು ಅಂತೀರಿ? ಮೊದಲನೇದಾಗಿ ಯಾವಾಗ ಈ ಕಡಿಮೆ ಪೋಷಣೆ ಆಗುತ್ತೆ ಅಂದ್ರೆ ನಾವು ಊಟ ಮಾಡುವಂತ ಒಂದು ಆಹಾರದ ಗುಣಮಟ್ಟ ಕಡಿಮೆ ಇದ್ದಾಗ ಸಹಜವಾಗಿ ಎಲ್ಲ ಪೋಷಕಾಂಶಗಳ ಕೊರತೆಯು ಬರುತ್ತೆ. ಅದರಲ್ಲಿ ಪ್ರಮುಖವಾಗಿ ಮಕ್ಕಳಲ್ಲಿ ನಾವು ಕಂಡು ಬರತಕ್ಕಂಥ ಪೋಷಕಾಂಶಗಳ ಕೊರತೆ ಅಂತಂದ್ರೆ ಎ ಜೀವಸತ್ವದ ಕೊರತೆ. ನಮ್ಮ ದೇಶದಲ್ಲಿ ಹೆಚ್ಚಾಗಿ ಕಾಣ್ತಾ ಇರುವಂತಹ ಕುರುಡುತನಕ್ಕೆ ಮುಖ್ಯ ಕಾರಣ ಅಂತಂದ್ರೆ ಎ ಜೀವಸತ್ವದ ಕೊರತೆ. ಇರುಳು ಕುರುಡುತನ ಅಂತಾರೆ, ಇದನ್ನ ಇರುಳು ಕುರುಡುತನ ಅಂತಂದ್ರೆ ಮಬ್ಬುಗತ್ತಲಲ್ಲಿ ಕಣ್ಣು ಕಾಣದೇ ಇರೋದು. ಆ ಒಂದು ಹಂತದಲ್ಲಿ ಆ ಮಕ್ಕಳಿಗೆ ನಾವು ಅದನ್ನ ಸರಿಯಾದ ರೀತಿಯಲ್ಲಿ ಚಿಕಿತ್ಸೆ ಕೊಡಿಸ್ತಾ ಇದೆ, ಆಹಾರದ ಮೂಲಕನೂ ಕೂಡ ಅವರಿಗೆ ಸರಿಯಾದ ಎ ಜೀವಸತ್ವದ ಒಂದು ಪೂರೈಕೆ ಮಾಡದೇ ಇದ್ರೆ ಮುಂದಿನ ದಿನಗಳಲ್ಲಿ ಆ ಮಕ್ಕಳು ಕುರುಡಾಗುವಂತ ಸಂಭವ ಇರುತ್ತೆ. ಸೊ ಹಾಗಾಗಿ ಎ ಜೀವಸತ್ವದ ಕೊರತೆ ಕೂಡ ನಾವು ಮಕ್ಕಳಲ್ಲಿ ಹೆಚ್ಚಾಗಿ ಕಾಣ್ತೇವೆ. ಇನ್ನು ಇದನ್ನ ನಿವಾರಿಸ್ಕೋಬಹುದು ಈ ಜೀವಸತ್ವವನ್ನು? ಖಂಡಿತವಾಗಿಯೂ. ಮೊದಲನೇದಾಗಿ ಗರ್ಭಿಣಿಯರು ಕೂಡ ಎ ಜೀವಸತ್ವ ಇರತಕ್ಕಂಥ ಆಹಾರಗಳನ್ನ ಸಾಕಷ್ಟು ಪ್ರಮಾಣದಲ್ಲಿ ಸೇವನೆ ಮಾಡಬೇಕು. ಹುಟ್ಟುವಂತ ಮಗುಗೂ ಕೂಡ ಈ ಒಂದು ಎ ಜೀವಸತ್ವ ಶೇಖರಣೆ ಆಗುತ್ತೆ. ಮತ್ತೆ ಬಾಣಂತಿಯರು ಕೂಡ ಸಾಕಷ್ಟು ಈ ಎ ಜೀವಸತ್ವ ಇರತಕ್ಕಂಥ ಆಹಾರಗಳನ್ನ ಸೇವನೆ ಮಾಡಿದಾಗ ಮಗುಗೆ ಹಾಲಿನ ಮೂಲಕ ಪೂರೈಕೆ ಆಗುತ್ತೆ. ನಂತರ ಮಗು ಬೆಳವಣಿಗೆ ಆದ ಹಾಗೆ ನಾವು ಎ ಜೀವಸತ್ವ ಇರತಕ್ಕಂಥ ಆಹಾರಗಳನ್ನ ನಾವು ಜಾಸ್ತಿ ಕೊಡಬೇಕಾಗುತ್ತೆ. ಅದರಲ್ಲಿ ಹೆಚ್ಚಾಗಿ ಹಸಿರು ಸೊಪ್ಪು ತರಕಾರಿಗಳಾಗಿರ್ಬೋದು, ಹಳದಿ ಅಥವಾ ಕೆಂಪು ಬಣ್ಣದ ತರಕಾರಿಗಳು ಅಥವಾ ಹಣ್ಣುಗಳನ್ನ ನಾವು ಮಕ್ಕಳಿಗೆ ಕೊಡಬೇಕು. ಈ ರೀತಿ ಕೊಡೋದ್ರಿಂದ ಈ ಎ ಜೀವಸತ್ವ ಏನ್ ಬೇಕಾಗಿದೆ ಮಗುಗೆ ಅದು ಪೂರೈಕೆ ಆಗುತ್ತೆ. ಹಾಗಿಲ್ಲ ಪಕ್ಷದಲ್ಲಿ ನಾವು ಕೊಡ್ಲಿಕ್ಕೆ ಆಗದೆ ಇದ್ರು ಕೂಡ ಕೆಲವೊಂದು ಸರ್ಕಾರಿ ಕಾರ್ಯಕ್ರಮಗಳಿದೆ, ಆ ಕಾರ್ಯಕ್ರಮದ ಅಡಿಯಲ್ಲಿ ಈ ಒಂದು ಸಣ್ಣ ಮಕ್ಕಳು ಏನಿದ್ದಾರೆ ಅಂತಹ ಮಕ್ಕಳು, 6 ವರ್ಷದಕ್ಕಿಂತ ಕೆಳಗಡೆ ಇರತಕ್ಕಂಥ ಮಕ್ಕಳು ಈ ಅಂಗನವಾಡಿಗಳಿಗೆ ಹೋಗಿ ಅಥವಾ ಪ್ರೈಮರಿ ಹೆಲ್ತ್ ಸೆಂಟರ್ಗಳಿಗೆ ಹೋಗಿ ಅಲ್ಲಿ ಎ ಜೀವಸತ್ವದ ಡ್ರಾಪ್ಸ್ಗಳನ್ನ ಹಾಕಿಸ್ಕೊಳ್ಬೇಕಾಗುತ್ತೆ. ಮತ್ತೆ ಪ್ರಾಥಮಿಕ ಶಾಲೆಗಳಲ್ಲೂ ಕೂಡ ಕೊಡ್ತಾರೆ. ಹೌದು ಹೌದು. ಇನ್ನೊಂದು ನಾವು ಈ ನ್ಯೂನ ಪೋಷಣೆಯ ಸಮಸ್ಯೆ ಕೇಳೋದು ಅಂದ್ರೆ ರಕ್ತಹೀನತೆ. ಹೌದು, ದೊಡ್ಡವರಲ್ಲೂ ಬರುತ್ತೆ ಮಕ್ಕಳಲ್ಲೂ ಬರುತ್ತೆ. ಇದಕ್ಕೆ ಕಾರಣಗಳೇನು ಅಂತ? ಈ ರಕ್ತಹೀನತೆ ಏನ್ ಹೇಳ್ತೀರಿ, ಅದು ಒಂದು ಪ್ರಮುಖವಾದಂತಹ ಒಂದು ಪೋಷಕಾಂಶದ ಕೊರತೆ ನಮ್ಮ ದೇಶದಲ್ಲಿ. ಇದು ಮಕ್ಕಳರಲ್ಲೂ ಕಾಣುತ್ತೆ, ನೀವು ಹೇಳಿದಾಗೆ ದೊಡ್ಡವರಲ್ಲೂ ಕಾಣುತ್ತೆ, ಮಹಿಳೆಯರಲ್ಲೂ ಹೆಚ್ಚಾಗಿರುತ್ತೆ. ಅದರಲ್ಲಿ ಮಹಿಳೆಯರಲ್ಲಿ ಹೆಚ್ಚು, ಆ ಮಹಿಳೆಯರಲ್ಲೂ ಕೂಡ ಅದರಲ್ಲಿ ಗ್ರಾಮೀಣ ಭಾಗದಲ್ಲಿ ಇರತಕ್ಕಂಥ ಮಹಿಳೆಯರಲ್ಲಿ ಹೆಚ್ಚು ಅಂತ ಒಂದು ಸಮೀಕ್ಷೆ ಹೇಳುತ್ತೆ. ಮತ್ತೆ ಅದರಲ್ಲಿ ಅಧಿವಯಸ್ಸಿನ ಹೆಣ್ಮಕ್ಳು ಏನಿದ್ದಾರೆ ಅಂದ್ರೆ ಮೊದಲನೇದಾಗಿ ಅವರು ತಿಂಗಳ ತಿಂಗಳ ಹೊರಗಡೆ ಹಾಗಕ್ಕೆ ಶುರು ಮಾಡಿದಾಗ ಅಂತ ವಯಸ್ಸಿನಲ್ಲಿ ನಾವು ಸರಿಯಾದ ಪ್ರಮಾಣದಲ್ಲಿ ಕಬ್ಬಿಣಾಂಶ ಇರತಕ್ಕಂಥ ಆಹಾರನ ಕೊಡದೇ ಇದ್ರೆ ರಕ್ತಹೀನತೆ ಉಂಟು ಮಾಡುತ್ತೆ. ಆಗ್ಲೇ ಹೇಳ್ದಂಗೆ ಈ ರಕ್ತಹೀನತೆ ಯಾವಾಗ ಇರುತ್ತೆ, ಅವರಿಗೆ ಕೆಲಸ ಮಾಡುವಂತ ಶಕ್ತಿ ಕುಂತತ್ತೆ, ಕುಸ್ತಿರುತ್ತೆ. ಮತ್ತೆ ಕೆಲಸ ಮಾಡುವಂತ ಶಕ್ತಿ ಒಂದಾದ್ರೆ ಮತ್ತೆ ಹೆಣ್ಮಕ್ಳು ಮುಂದೆ ಅವರು ಗರ್ಭ ಧರಿಸುವಂತ ಸಂಭವ ಕಡಿಮೆ ಆಗುತ್ತೆ. ಗರ್ಭ ಧರಿಸಿದ್ರು ಕೂಡ ಗರ್ಭಪಾತ ಆಗುವಂಥದ್ದು ಅಥವಾ ಹುಟ್ಟುವ ಮಗುಗೆ ತೂಕ ಕಡಿಮೆ ಇರುವಂಥದ್ದು ಹಲವಾರು ಒಂದು ತೊಂದರೆಗಳನ್ನ ಅವರು ಅನುಭವಿಸ್ಬೇಕಾಗತ್ತೆ. ಮತ್ತೆ ಸಣ್ಣ ಮಕ್ಕಳಲ್ಲೂ ಕೂಡ ಯಾವಾಗ ಈ ಒಂದು ರಕ್ತಹೀನತೆ ಉಂಟಾಗುತ್ತೆ, ಅವರಿಗೆ ಓದುವಂತ ಒಂದು ಅಥವಾ ಕಾನ್ಸಂಟ್ರೇಷನ್ ಅಂತ ಏನ್ ಹೇಳ್ತಾರೆ ಅದು ಏಕಾಗ್ರತೆ ಕಡಿಮೆ ಆಗುತ್ತೆ. ಹಾಗಾಗಿ ರಕ್ತಹೀನತೆ ಬರೀ ಮಕ್ಕಳಲ್ಲಿ ಮಾತ್ರ ಅಲ್ಲ, ಹೆಣ್ಮಕ್ಳಲ್ಲಿ ಮಾತ್ರ ಅಲ್ಲ, ಈವನ್ ಇತ್ತೀಚಿನ ಒಂದು ಸಮೀಕ್ಷೆ ಪ್ರಕಾರ ಗಂಡಸರಲ್ಲೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಈ ರಕ್ತಹೀನತೆ ಕಂಡುಬರುತ್ತೆ. ಮತ್ತೆ ನಮ್ಮಲ್ಲಿ ಇನ್ನೊಂದು ತಪ್ಪು ತಿಳುವಳಿಕೆ ಇದೆ, ಬರೀ ಗ್ರಾಮೀಣ ಜನರಲ್ಲಿ ಮಾತ್ರ ರಕ್ತಹೀನತೆ ಇರುತ್ತೆ ಅಥವಾ ಬಡ ಜನರಲ್ಲಿ ಮಾತ್ರ ರಕ್ತಹೀನತೆ ಇರುತ್ತೆ ಅಂತ. ಇತ್ತೀಚಿನ ಒಂದು ಸಂಶೋಧನೆ ಪ್ರಕಾರ ಈ ಒಂದು ನಗರವಾಸಿಗಳಲ್ಲಿ ಹೆಣ್ಮಕ್ಳಲ್ಲಿ ಹೆಚ್ಚು ಅಂತ ಹೇಳ್ತಾ ಇದಾರೆ. ಯಾಕಂದ್ರೆ ಈ ಹೆಣ್ಮಕ್ಳಲ್ಲಿ ಏನಾಗುತ್ತೆ ಅಂತಂದ್ರೆ ಬ್ಯೂಟಿ ಕಾನ್ಶಿಯಸ್ ಅಂತ ಏನ್ ಹೇಳ್ತೀರಿ ಅಥವಾ ಸೌಂದರ್ಯ ಪ್ರಜ್ಞೆ ಜಾಸ್ತಿ ಇರೋದ್ರಿಂದ ಊಟ ಮಾಡುವಂತ ಒಂದು ಪ್ರಮಾಣ ಕಡಿಮೆ ಆಗ್ಬಿಟ್ಟಿದೆ, ಕಡಿಮೆ ಮಾಡ್ತಾರೆ. ಮತ್ತೆ ಸಾಕಷ್ಟು ಪದಾರ್ಥಗಳನ್ನ ಅವರು ಸೇವಿಸೋದಿಲ್ಲ ಮತ್ತೆ ತಿಂದ್ರು ಕೂಡ ಈ ನಗರವಾಸಿಗಳಲ್ಲಿ ಲಭ್ಯವಿರತಕ್ಕಂಥ ಈ ಜಿಡ್ಡಿನಾಂಶ ಹೆಚ್ಚಿರುವಂತ ಆಹಾರಗಳನ್ನ ಜಾಸ್ತಿ ಸೇವನೆ ಮಾಡ್ತಾರೆ. ಪಿಜ್ಜಾ ಇರ್ಬೋದು, ಬರ್ಗರ್ ಅನ್ನೋದು ಆ ತರದ್ದು. ಹಾಗಾಗಿ ಈ ಒಂದು ಕಬ್ಬಿಣಾಂಶ ಯುಕ್ತವಾದಂತ ಆಹಾರ ಅವರ ಸೇವನೆ ಕಡಿಮೆ ಆಗುತ್ತೆ. ಸೊಪ್ಪು ತರಕಾರಿಗಳನ್ನ ಅವರು ಸೇವಿಸಲ್ಲ ಹಾಗಾಗಿ ಅವರಲ್ಲಿ ಈ ರಕ್ತಹೀನತೆ ಹೆಚ್ಚು ಅಂತ ಒಂದು ಬೆಂಗಳೂರಿನಲ್ಲಿ ನಡೆಸಿದಂತ ಒಂದು ಸಮೀಕ್ಷೆಯಿಂದ ಇತ್ತೀಚೆಗೆ ತಿಳಿದು ಬಂದಿದೆ. ಅಂದ್ರೆ ಅವರು ತೆಳ್ಳಗೆ ಬೆಳ್ಳಗೆ ಕಾಣೋದಕ್ಕೆ ಹೆಚ್ಚು ಇಷ್ಟಪಡ್ತಾ ಇದ್ದಾರೆ ಅಂತ. ಆದ್ರೆ ಆ ಬೆಳ್ಳಕ್ಕಿರೋದು ರಕ್ತಹೀನತೆ ಎಂದಾಗ್ತಾ ಇದೆ ಹೊರತು ರಕ್ತ ಇರೋದ್ರಿಂದ ಕಾಂತಿಯುಕ್ತವಾಗಿರಲ್ಲ. ಮತ್ತೆ ಮಕ್ಕಳು ವಿಶೇಷವಾಗಿ ಗ್ರಾಮೀಣ ಪ್ರದೇಶದಲ್ಲಿ ಈ ಜಂತು ಹುಳುಗಳ ಸಮಸ್ಯೆನೂ ಇದಕ್ಕೆ ಕಾರಣ ಆಗುತ್ತೆ. ಹೌದು, ಜಂತು ಹುಳು ಇದ್ರೂ ಕೂಡ ಈ ಒಂದು ರಕ್ತಹೀನತೆ ಹೆಚ್ಚಾಗಿ ಕಂಡು ಬರುತ್ತೆ. ಹಾಗಾಗಿ ನಾನು ಆಗ್ಲೇ ಹೇಳಿದಂಗೆ ಅಂಗನವಾಡಿಗಳಲ್ಲಿ ಸ್ಕೂಲ್ಗಳಲ್ಲಿ ಈ ಒಂದು ಜಂತು ಹುಳ ನಿವಾರಣೆಗಾಗಿ ಮಾತ್ರೆಗಳನ್ನ ಪೂರೈಕೆ ಮಾಡ್ತಾರೆ, ಅದನ್ನ ಕೂಡ ಜನರು ಸದುಪಯೋಗ ಪಡಿಸಿಕೊಳ್ಳಿ. ವಿಶೇಷವಾಗಿ ಗ್ರಾಮೀಣ ಪ್ರದೇಶದ ಮಕ್ಕಳು ಮಣ್ಣಲ್ಲಿ ಆಡ್ತಾ ಇರ್ತಾರೆ, ಅಂತ ಸಂದರ್ಭದಲ್ಲಿ ಇವುಗಳ ಸೋಂಕು ತಗುಲೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಬರಿಗಾಲಲ್ಲಿ ಓಡಾಡುವಂತ ಸ್ವಚ್ಛತೆ ಕಡೆ ನಾವು ಹೆಚ್ಚು ಗಮನ ಕೊಡಬೇಕಾಗತ್ತೆ. ಈ ಉಗುರುಗಳನ್ನ ಕತ್ತರಿಸುವುದು ಮತ್ತೆ ನಾವು ಹೊರಗಡೆ ಶೌಚಾಲಯಕ್ಕೆ ಹೋದಾಗ ಕೈಕಾಲನ್ನ ಕ್ಲೀನ್ ಆಗಿ ತೊಳೆದು ನಂತರ ಊಟ ಸೇವನೆ ಮಾಡುವಂಥದ್ದು, ಈ ತರಕಾರಿಗಳು ವಿಶೇಷವಾಗಿ ಸೊಪ್ಪು ಏನು ಬಳಕೆ ಮಾಡ್ತೀವಿ ಅದನ್ನ ಸರಿಯಾದ ರೀತಿಯಲ್ಲಿ ಸ್ವಚ್ಛವಾಗಿ ನಾವು 2-3 ಬಾರಿ ತೊಳೆದು ನಂತರ ಉಪಯೋಗ ಮಾಡುವಂತ ಒಂದು ಕೆಲಸಗಳನ್ನ ನಾವು ಕರೆಕ್ಟ್ ಆಗಿ ಮಾಡಬೇಕಾಗುತ್ತೆ. ಮತ್ತೆ ಈ ಬಯಲು ಶೌಚದ ಒಂದು ಸಂದರ್ಭಗಳಲ್ಲೂ ಕೂಡ ಇದರ ಹಾವಳಿ ಹೆಚ್ಚಾಗುತ್ತೆ. ಹೌದು ಹೌದು, ಹಾಗಾಗಿ ಸ್ವಚ್ಛತೆ ಬಹಳ ಮುಖ್ಯವಾಗುತ್ತೆ ಈ ಒಂದು ಜಂತು ಹುಳುಗಳ ನಿವಾರಣೆ ಮಾಡಬೇಕಂತ. ಇನ್ನು ಈ ಒಂದು ಸುವ್ಯವಸ್ಥಿತ ಪೋಷಣೆಯಲ್ಲಿ ಈ ಖನಿಜ ಲವಣಗಳ ಪಾತ್ರ ಎಷ್ಟು ಮಟ್ಟಿಗಿರುತ್ತೆ ಅಂತೀರಿ? ಖನಿಜ ಲವಣಗಳಂದ್ರೆ ವಿಶೇಷವಾಗಿ ಆಗಲೇ ನಾವು ರಕ್ತಹೀನತೆ ಬಗ್ಗೆ ಮಾತಾಡಿದಾಗ ಕಬ್ಬಿಣದ ಬಗ್ಗೆ ಮಾತಾಡಿದ್ವಿ, ಇನ್ನೊಂದು ಮುಖ್ಯವಾದಂಥ ಖನಿಜ ಲವಣ ಅಂತಂದ್ರೆ ಕ್ಯಾಲ್ಸಿಯಂ, ಸುಣ್ಣದಾಂಶ. ಈ ಕ್ಯಾಲ್ಸಿಯಂ ಅಥವಾ ಸುಣ್ಣದಾಂಶ ಪ್ರತಿಯೊಬ್ಬರಿಗೂ ಅವಶ್ಯಕತೆ. ಬೆಳೆಯೋ ಮಕ್ಕಳಲ್ಲಿ ತಗೊಂಡಾಗ ಆ ಬೆಳೆಯೋ ಮಕ್ಕಳಿಗೆ ಮೂಳೆಗಳ ಬೆಳೆತ ಆಗಸ್ಟ್ ಪ್ರಾರಂಭ ಆಗಿರುತ್ತೆ, ಮತ್ತೆ ಹಲ್ಲುಗಳ ಬೆಳವಣಿಗೆ ಇದೆಲ್ಲದಕ್ಕೂ ಕೂಡ ನಮಗೆ ಈ ಸುಣ್ಣದ ಅವಶ್ಯಕತೆ ಇತ್ತು. ಹಾಗೆ ನರಗಳ ಪ್ರಚೋದನೆ, ದೇಹದ ಜಲಾಂಶದ ಸಮತೋಲನೆ, ಮಾಂಸಖಂಡಗಳ ಸಂಕುಚಿತ ಮತ್ತು ವಿಕಸಿತ ಕಾರ್ಯಕ್ರಮಕ್ಕೆ ಇದೆಲ್ಲದಕ್ಕೂ ಕೂಡ ನಮಗೆ ಈ ಸುಣ್ಣದ ಅವಶ್ಯಕತೆ ಇರುತ್ತೆ, ರಂಜಕದ ಅವಶ್ಯಕತೆ ಇರುತ್ತೆ. ಇದೆಲ್ಲನೂ ಕೂಡ ನಾವು ತಿನ್ನುವಂಥ ಆಹಾರದ ಮೂಲಕ ಸರಿಯಾದ ಪ್ರಮಾಣದಲ್ಲಿ ನಾವು ಸೇವನೆ ಮಾಡಬೇಕಾಗುತ್ತೆ. ಹಾಗಾಗಿ ಚಿಕ್ಕ ಮಕ್ಕಳಿಗೆ ಈ ಕ್ಯಾಲ್ಸಿಯಂ ಯುಕ್ತವಾದಂಥ ಆಹಾರ, ಹಸುವಿನ ಹಾಲು ಇರ್ಬೋದು ಅಥವಾ ಈ ರಾಗಿ, ಸುಣ್ಣದ ಅಂಶ ಹೆಚ್ಚಿರುವಂಥ ಪದಾರ್ಥಗಳನ್ನ ಸೇವನೆ ಮಾಡೋದಕ್ಕೆ ನಾವು ಪ್ರೋತ್ಸಾಹ ಮಾಡಬೇಕಾಗತ್ತೆ. ಇನ್ನು ವಯಸ್ಕರಲ್ಲಿ ನೋಡಿದಾಗ ಈ ಮೂಳೆಯ ಸವೆತ, ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಅಂತ ಏನು ಹೇಳ್ತಾರೆ, ಈ ಕ್ಯಾಲ್ಸಿಯಂನ ಕೊರತೆಯಿಂದ ನಮಗೇನಾಗುತ್ತೆ ಮೂಳೆಯ ಸವೆತ ಕೂಡ ಉಂಟಾಗಿ ಕಾಲು ನೋವು ಬರೋದು ನೀವು ಕೇಳಿರ್ಬೇಕು. ಸಾಮಾನ್ಯವಾಗಿ ಇವಾಗ 35-40 ವರ್ಷ ದಾಟುತ್ತಿದ್ದಂಗೆ ಮಂಡಿ ನೋವು ಅಂತಾರೆ. ಹಾಗಾಗಿ ಕ್ಯಾಲ್ಸಿಯಂನ ಅಗತ್ಯ ನಮ್ಮ ದಿನನಿತ್ಯ ಆಹಾರದಲ್ಲಿ ಬಹಳ ಮುಖ್ಯ. ಈ ಸುಣ್ಣದ ಜೊತೆಗೆ ರಂಜಕದ ಅವಶ್ಯಕತೆ ಇದೆಯೇ ನಮ್ಮ ದೇಹಕ್ಕೆ? ಈ ಸುಣ್ಣ ಮತ್ತು ರಂಜಕ ಎರಡು ಕೂಡ ಒಂದು ಪ್ರಮಾಣದಲ್ಲಿ 2:1 ಈ ಪ್ರಮಾಣದಲ್ಲಿ ಎರಡಕ್ಕೂ ಒಂದು ಸಮತೋಲನ ಇರಬೇಕು. ಹಾಗಿದ್ದಾಗಲೇ ಕೂಡ ಅದು ನಮಗೆ ಅನುಕೂಲವಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯ. ಸತುವಿನ ಒಂದು ಅವಶ್ಯಕತೆ ಇರುತ್ತೆ ನಮ್ಮ ದೇಹಕ್ಕೆ. ಹೌದು, ಸತು ಅಂತಂದ್ರೆ ನೀವು ಜಿಂಕ್ ಅಂತ ಹೇಳಿದ್ರಿ. ಈ ಸತು ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಹೆಚ್ಚು ಪ್ರಾಮುಖ್ಯತೆ ಪಡೆತಾ ಇದೆ. ಯಾಕಂತಂದ್ರೆ ಸಾಕಷ್ಟು ಜನಗಳನ್ನ ನಗರವಾಸಿಗಳಲ್ಲೇ ಆಗಿರ್ಬೋದು, ಈ ಇತ್ತೀಚಿನ ಸಮೀಕ್ಷೆ ಪ್ರಕಾರ ಈ ಗ್ರಾಮೀಣ ಪ್ರದೇಶದಲ್ಲೂ ಕೂಡ ಈ ಒಂದು ಡಯಾಬಿಟಿಸ್ ಅಥವಾ ಮಧುಮೇಹ ರೋಗ ಅಂತ ಏನ್ ಹೇಳ್ತಾರೆ ಅದು ಹೆಚ್ಚಾಗಿ ಕಂಡು ಬರ್ತದೆ. ಅಂದ್ರೆ ನಮ್ಮ ಇವತ್ತು ಮಣ್ಣಲ್ಲೂ ಕೂಡ ಸತುವಿನ ಕೊರತೆ ಕಂಡು ಬರ್ತಾ ಇದೆ. ಹೌದು, ಅದು ಈ ರೀತಿಯಾಗಿ ವರ್ಗಾವಣೆ ಆಗುತ್ತೆ. ನಾವು ತಿನ್ನುವಂತಹ ಆಹಾರ ಈ ಭೂಮಿಯಲ್ಲಿ ಬೆಳೆದಂತದ್ದು, ಭೂಮಿಯಲ್ಲಿ ಸತುವಿನ ಒಂದು ಕೊರತೆ ಉಂಟಾದಾಗ ನಾವು ತಿನ್ನುವ ಸೇವಿಸುವಂತಹ ಆಹಾರದಲ್ಲೂ ಕೂಡ ಸತುವಿನ ಒಂದು ಕೊರತೆ ಇರುತ್ತೆ. ಜೊತೆಗೆ ಜನರು ಈ ಒಂದು ತಿನ್ನುವಂತ ಒಂದು ಪದಾರ್ಥಗಳು ಏನಿದೆ ಅದನ್ನು ಸರಿಯಾದ ರೀತಿಯಲ್ಲಿ ಸತುವಿನ ಒಂದು ಹೆಚ್ಚಿರುವಂತಹ ಆಹಾರಗಳನ್ನಾಗಲಿ ಸೇವನೆ ಮಾಡೋದು ಅಂತದ್ರ ಕಡೆ ನಾವು ಗಮನ ಕೊಡಬೇಕಾಗತ್ತೆ. ಮತ್ತೆ ಈ ಸತು ಹೇಳ್ಬೇಕಂತಂದ್ರೆ ಇನ್ಸುಲಿನ್ ಉತ್ಪಾದನೆ ಹಾಗೂ ಪ್ರಚೋದನೆಗೆ ಬಹಳ ಅವಶ್ಯಕ. ಹಾಗಾಗಿ ಈ ಸತುವಿನ ಒಂದು ಅವಶ್ಯಕತೆ ಅಲ್ಲಿರುತ್ತೆ. ಮತ್ತೆ ಬೆಳೆಯುವಂತ ಮಕ್ಕಳಲ್ಲಿ ದೈಹಿಕ ಹಾಗೂ ಮಾನಸಿಕ ಬೆಳವಣಿಗೆಗೂ ಕೂಡ ಈ ಸತುವಿನ ಅಗತ್ಯ ಬಹಳ ಇದೆ. ಅಂದ್ರೆ ಯಾವ್ಯಾವ ಆಹಾರದ ಮೂಲಗಳಲ್ಲಿ ಸತು ಲಭ್ಯವಾಗುತ್ತೆ ಅಂತ ನೀವು ಇವಾಗ ಮೊಳಕೆ ಕಾಳುಗಳಲ್ಲಿ ಇದನ್ನ ಜಾಸ್ತಿ ಕಾಣಬಹುದು. ಮತ್ತೆ ಏನಂತಂದ್ರೆ ನಾವು ಇವಾಗ ಧಾನ್ಯಗಳಲ್ಲಿ ಕೂಡ ಕಿರುಧಾನ್ಯಗಳು ಅಂತ ಹೌದು, ಸಜ್ಜೆ ರಾಗಿ. ಹೌದು, ಹಿಂದೆ ಒಂದು ಏನು ನಡೆಸ್ಕೊಂಡ್ ಬರ್ತಿದ್ರು ಆ ಒಂದು ನವಣೆ ಇವೆಲ್ಲ ಇತ್ತು, ಅಂತವುಗಳಲ್ಲಿ ಈ ಸತುವಿನ ಒಂದು ಪ್ರಮಾಣ ಜಾಸ್ತಿ ಇರುತ್ತೆ. ಇನ್ನ ಈ ನ್ಯೂನ ಪೋಷಣೆಯಲ್ಲಿ ಈ ಒಂದು ಜೀವಸತ್ವಗಳ ಪಾತ್ರ ಎಷ್ಟು ಮಟ್ಟಿಗಿದೆ ಅಂತೀರಿ? ಈಗ ಎ ಜೀವಸತ್ವದ ಪಾತ್ರ ಹೇಳಿದೆ ನಿಮ್ಗಾಗ್ಲೇನೆ. ಹಾಗೆ ಬಿ ಗುಂಪಿನ ಜೀವಸತ್ವಗಳು ಅಂತ ಇರುತ್ತೆ, ಅಂದ್ರೆ B1, B2, B3 ಥಯಾಮಿನ್, ನಯಾಸಿನ್ ಅಂತ ನಾವು ಇಂಗ್ಲಿಷ್ ನಲ್ಲಿ ಕರೀತಾರೆ. ಈ ಒಂದು ಈ ಬಿ ಗುಂಪಿನ ಜೀವಸತ್ವಗಳು ಅಂದ್ರೆ ನೀರಿನಲ್ಲಿ ಕರಗುವಂತ ಗುಣ ಹೊಂದಿರುವಂತದ್ದು. ಹಾಗಾಗಿ ಈ ಬಿ ಜೀವಸತ್ವಗಳು ನಮ್ಮ ದೇಹದಲ್ಲಿ ನಡೆಯತಕ್ಕಂಥ ಜೀರ್ಣಕ್ರಿಯೆಯಲ್ಲಿ ಬಹುಮುಖ್ಯವಾದಂತ ಪಾತ್ರ ವಹಿಸುತ್ತೆ. ಹಾಗಾಗಿ ಮತ್ತೆ ನರಗಳ ಒಂದು ಆರೋಗ್ಯಕ್ಕೂ ಕಾಪಾಡಲಿಕ್ಕೂ ಕೂಡ ಈ ಬಿ ಜೀವಸತ್ವಗಳ ಒಂದು ಪಾತ್ರ ಇರುತ್ತೆ. ಹಾಗಾಗಿ ನಮ್ಮ ದಿನನಿತ್ಯ ಆಹಾರದಲ್ಲಿ ಈ ಬಿ ಗುಂಪಿನ ಜೀವಸತ್ವಗಳು ಯಥೇಚ್ಛವಾಗಿ ನಾವು ಬಳಕೆ ಮಾಡಬೇಕಾಗುತ್ತೆ. ಬರೀ ಶಕ್ತಿಯುತವಾದಂಥ ಆಹಾರನ ತಿನ್ನೋದಷ್ಟೇ ಅಲ್ಲ, ಆ ಶಕ್ತಿಯುತವಾದ ಆಹಾರದ ಜೊತೆಗೆ ಈ ಬಿ ಗುಂಪಿನ ಜೀವಸತ್ವಗಳು ಸಾಕಷ್ಟು ಪ್ರಮಾಣದಲ್ಲಿ ಇಲ್ಲದೆ ಇದ್ರೆ, ಯಾಕಂದ್ರೆ ಅವು ಕಿಣ್ವವಾಗಿ ಎನ್ಝೈಮ್ ಅಂತ ಏನು ಹೇಳ್ತಾರೆ ಆ ರೀತಿಯಾಗಿ ಅವು ನಮ್ಮ ಒಂದು ಪಚನ ಕ್ರಿಯೆಯಲ್ಲಿ ಅಥವಾ ಜೀರ್ಣಕ್ರಿಯೆಯಲ್ಲಿ ಪಾಲ್ಗೊಳ್ಳುತ್ತೆ. ಹಾಗಾಗಿ ಬರೀ ಶಕ್ತಿಯುತ ಆಹಾರ ಸೇವಿಸಿದ್ರೆ ಸಾಲದು, ಅದರ ಜೊತೆಗೆ ನಾವು ಬಿ ಗುಂಪಿನ ಜೀವಸತ್ವಗಳು ಸೇವನೆ ಮಾಡಬೇಕಾಗುತ್ತೆ. ಈ ಬಿ ಜೀವ ಗುಂಪಿನ ಜೀವಸತ್ವಗಳು ಯಾವುದ್ರಲ್ಲಿ ಪ್ರಮುಖವಾಗಿರುತ್ತೆ ಅಂತಂದ್ರೆ ಧಾನ್ಯಗಳಲ್ಲಿ, ಮತ್ತೆ ರೈಬೋಫ್ಲೇವಿನ್ ತಗೊಂಡ್ರೆ ನಾವು ಹಾಲಿನಲ್ಲಿ ಜಾಸ್ತಿ ಇರುತ್ತೆ, ನಯಾಸಿನ್ಗಳು ತಗೊಂಡ್ರೆ ಈ ಬೀಜಗಳು ಎಣ್ಣೆ ಬೀಜಗಳಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಇರುತ್ತೆ. ಹಾಗಾಗಿ ನಮ್ಮ ಆಹಾರ ಏನ್ ಸೇವನೆ ಮಾಡ್ತೀವಿ ಅದರೆಲ್ಲದರಲ್ಲೂ ಕೂಡ ಈ ಒಂದು ಜೀವಸತ್ವಗಳು ಮತ್ತೆ ಶಕ್ತಿಯುತ ಎಲ್ಲ ಕೂಡ ಸರಿಯಾದ ಪ್ರಮಾಣದಲ್ಲಿ ಇರಬೇಕಂದ್ರೆ ಸಮತೋಲಿತವಾದಂತ ಆಹಾರನ ನಾವು ಸೇವನೆ ಮಾಡಬೇಕಾಗುತ್ತೆ. ಮತ್ತೆ ಫೋಲಿಕ್ ಆಮ್ಲ ಅಂತ ಕೇಳ್ತೀವಲ್ಲ, ಇದರ ಮಹತ್ವ ಏನು? ಫೋಲಿಕ್ ಆಮ್ಲ ಮತ್ತೆ B12, ಪಿರಿಡಾಕ್ಸಿನ್, ಪ್ಯಾಂಥೋಥನಿಕ್ ಆಸಿಡ್ ಅಂತ ಕೆಲವೊಂದು ಜೀವಸತ್ವಗಳು ಇರುತ್ತೆ. ಪ್ರಮುಖವಾದಂತ ಇವುಗಳ ಒಂದು ಪಾತ್ರ ಏನಪ್ಪ ಅಂತಂದ್ರೆ ರಕ್ತ ಕಣಗಳ ಉತ್ಪಾದನೆ ಮತ್ತು ಅವುಗಳ ಬಲಿಯುವುದಕ್ಕೆ ಸಹಕಾರಿಯಾಗಿರುತ್ತೆ. ಮೆಚುರೇಷನ್ ಅಂತ ರಕ್ತಹೀನತೆ ಇರುವಂತವರಿಗೆ ಈ ಮಾತ್ರೆಗಳನ್ನು ಕೊಡ್ತಾರೆ. ಹಾಗಾಗಿ ನೀವು ಗರ್ಭಿಣಿಯರಿಗೆ ಮತ್ತು ವಯಸ್ಕ ಹೆಣ್ಮಕ್ಕಳಿಗೆ ಮತ್ತೆ ಆಲಿಣಿಸುವಂತ ತಾಯಂದ್ರಿಗೆ ಅಂಗನವಾಡಿಗಳಲ್ಲಿ ಫೋಲಿಕ್ ಆಸಿಡ್, ಈ ಕಬ್ಬಿಣದ ಒಂದು ಮಾತ್ರೆಗಳ ಜೊತೆಗೆ ಈ ಫೋಲಿಕ್ ಆಸಿಡ್ ಇರತಕ್ಕಂತ ಒಂದು ಮಾತ್ರೆಗಳನ್ನ ಕೊಡ್ತಾರೆ, ಅದನ್ನ ಜನಗಳು ಉಪಯೋಗ ಪಡ್ಕೊಳ್ಬೇಕು. ಇನ್ನು ವಿಟಮಿನ್ ಸಿ ಮಹತ್ವ ಏನು ಅಂತೀರಿ ಈ ಒಂದು ಪೋಷಣೆಯಲ್ಲಿ? ವಿಟಮಿನ್ ಸಿ ಬಹಳ ಮುಖ್ಯವಾದಂಥದ್ದು. ಈ ರೋಗ ನಿರೋಧಕ ಶಕ್ತಿಯನ್ನು ನಮಗೆ ಬರಬೇಕಂತಂದ್ರೆ ಈ ವಿಟಮಿನ್ ಸಿ ಕೂಡ ಸಾಕಷ್ಟು ಮುಖ್ಯವಾದದ್ದು. ಮತ್ತೆ ನಾವು ಗಾಯಗಳಾದರೆ ಅದು ಬೇಗ ವಾಸಿ ಆಗಬೇಕು ಅಂತಂದ್ರೆ, ಮತ್ತೆ ಒಸಡುಗಳು ರಕ್ತಸಾವರ ಆಗದೆ ಇರಬೇಕಂತಂದ್ರೆ ನಾವು ವಿಟಮಿನ್ ಸಿನ ಸಾಕಷ್ಟು ಪ್ರಮಾಣದಲ್ಲಿ ಬಳಕೆ ಮಾಡಬೇಕಾಗತ್ತೆ. ಇದು ಹಸಿರು ತರಕಾರಿಗಳಲ್ಲಿ, ನಿಂಬೆ ಮುಂತಾದ ಜಂಬೀರ ಜಾತಿಯ ಹಣ್ಣುಗಳಲ್ಲಿ ಹೇರಳವಾಗಿ ದೊರಕುತ್ತೆ. ಜೊತೆ ಮೊಳಕೆ ಕಾಳುಗಳನ್ನು, ಅಂದರೆ ಹಾಗೆ ಧಾನ್ಯಗಳನ್ನ ಬಳಕೆ ಮಾಡಿದಾಗ ಅದರಲ್ಲಿ ಸಿ ಜೀವಸತ್ವ ಇರಲ್ಲ. ಮೊಳಕೆ ಬರೆಸಿ ನಂತರ ಸೇವನೆ ಮಾಡಬೇಕು, ಅದನ್ನು ಬೇಯಿಸಬಾರ್ದು. ಹಾಗೆ ತಿಂದರೆ ಅದರಲ್ಲಿ ಸಿ ಜೀವಸತ್ವ ನಮಗೆ ಸಾಕಷ್ಟು ಪ್ರಮಾಣದಲ್ಲಿ ದೊರೆಯುತ್ತೆ. ಇನ್ನು ಮುಖ್ಯವಾಗಿ ಈ ಕಡಿಮೆ ಪೌಷ್ಟಿಕತೆ ಅಂತ ನಾವೇನು ಹೇಳ್ತೀವಲ್ಲ, ಇದಕ್ಕೆ ಏನು ಕಾರಣಗಳು ಅಂತೀರಿ? ಈ ಕಡಿಮೆ ಪೌಷ್ಟಿಕತೆ ಅಥವಾ ನ್ಯೂನ ಪೋಷಣೆಗೆ ಮುಖ್ಯ ಕಾರಣ ಅಂತಂದರೆ, ಒಂದು ಬಡತನ, ಮತ್ತು ಅಜ್ಞಾನ, ಮತ್ತು ಸ್ಥಳೀಯವಾಗಿ ದೊರೆಯದೇ ಇರುವುದು. ಯಾವುದೇ ಒಂದು ವಸ್ತು ನಮಗೆ ಬೇಕಂತಂದಾಗ ಅಲ್ಲಿ ಸಿಗದೇ ಇರುವಂಥದ್ದು, ಅಥವಾ ಕೆಲವೊಂದು ಮೂಢ ನಂಬಿಕೆಗಳು. ಹೌದು, ನಮ್ಮಲ್ಲೇ ಪೌಷ್ಟಿಕ ಒಂದು ಆಹಾರಗಳಿದ್ರು ಕೂಡ ಅವ್ರ ಬಗ್ಗೆ ತಾತ್ಸಾರ ಇರುತ್ತೆ. ತಾತ್ಸಾರ, ಯಾಕಂದ್ರೆ ಹಿತ್ತಲ್ ಗಿಡ ಮದ್ದಲ್ಲ ಅಂತ ಹೇಳ್ತಾರಲ್ಲ, ನಮ್ಮ ಸುತ್ತಮುತ್ತ ಪರಿಸರದಲ್ಲಿ ಸಿಗುವಂಥ ಆಹಾರ ವಸ್ತುಗಳನ್ನ ನಾವು ಬಿಟ್ಬಿಡ್ತೀವಿ. ಈಗ ನಾವು ಹೇಳ್ತೀವಿ ನುಗ್ಗೆ ಸೊಪ್ಪು ತಿನ್ನಿ, ಕುಂಬಳ ಸೊಪ್ಪು ತಿನ್ನಿ, ಅದು ಬಿಟ್ಟುಬಿಟ್ಟು ಸೀಬೆ ಹಣ್ಣು ಅಂಥದ್ದೆಲ್ಲ ಬಿಟ್ಟುಬಿಡ್ತಾರೆ ಜನ. ಅದನ್ನು ಬಿಟ್ಟು ಸೇಬ್ ತಿಂದ್ರೇ ಅಥವಾ ಇನ್ನೇನು ದುಬಾರಿ ಆದಂಥ ವಸ್ತುಗಳನ್ನ ತಿಂದ್ರೆ ಮಾತ್ರ ನಮಗೆ ಪೌಷ್ಟಿಕತೆ ಇರುತ್ತೆ ಅಂತ ತಪ್ಪು ಅಭಿಪ್ರಾಯ. ಒಂದು ಮತ್ತೆ ಇನ್ನೊಂದೇನಪ್ಪ ಅಂದ್ರೆ, ಮಕ್ಕಳಂತ ಸಣ್ಣ ಮಕ್ಕಳಂದ್ರೆ ಇಂಥ ಆಹಾರಗಳನ್ನ ಕೊಡಬಾರ್ದು. ಗರ್ಭಿಣಿಯರಂದ್ರೆ ಪರಂಗಿ ಹಣ್ಣು ಕೊಡಬಾರ್ದು, ಬಾಣಂತಿಯರಂದ್ರೆ ಕಾಳುಗಳನ್ನ ಕೊಡಬಾರ್ದು. ಶೀತ ಉಷ್ಣ ಆಗತ್ತೆ, ಇದರೆಲ್ಲ ಮೂಢನಂಬಿಕೆ ಅಂತ ಏನ್ ಮಾಡ್ತಿದ್ರೆ, ಮಗುವಿಗೆ ಸರಿಯಾದ ಪ್ರಮಾಣದಲ್ಲಿ ಸಿಗ್ಬೇಕಾದಂತ ಆಹಾರಗಳನ್ನ ಕೊಡುತ್ತಿಲ್ಲ. ಉದಾಹರಣೆಗೆ ಇನ್ನೊಂದು ಉದಾಹರಣೆ ಹೇಳ್ಬೇಕಂತಂದ್ರೆ, ನಾವು ಮಕ್ಕಳಿಗೆ ಹಾಲು ಕೊಡಿ ಅಂತ ಹೇಳ್ತೀವಿ, 6 ತಿಂಗಳ ತನಕ 5 ತಿಂಗಳ ತನಕ ಸಂಪೂರ್ಣವಾಗಿ ತಾಯಿ ಹಾಲನ್ನೇ ಕೊಡಬೇಕು, ನಂತರ ನಾವು ಪೂರಕ ಆಹಾರನ ಕೊಡಬೇಕು. ಅದನ್ನು ಎಷ್ಟೇ ಹೇಳಿದ್ರು ಕೂಡ ಗ್ರಾಮೀಣ ಮಟ್ಟದಲ್ಲಿ ನಾವು ಸಾಕಷ್ಟು ಜನಗಳನ್ನ ನೋಡಿದ್ದೀವಿ, ಅವ್ರೇನು ಹೇಳ್ತಾರೆ ಅಂತಂದ್ರೆ, ಇಲ್ಲ ಇಲ್ಲ, ತಾಯಿ ಹಾಲು ಬಿಟ್ಟರೆ ಬೇರೆ ಏನು ಕೊಟ್ಟರು ಕೂಡ ಮಗುವಿಗೆ ಜೀರ್ಣ ಆಗೋದಿಲ್ಲ, ಅದರಿಂದ ಬೇರೆ ಏನೂ ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ. ಮತ್ತೆ ಬಾಣಂತಿಯರಿಗೂ ಕೂಡ ಆಗಷ್ಟೇ ರಕ್ತಸಾವರ ಆಗಿರುತ್ತೆ, ಮಗು ಆಗಿರುತ್ತೆ, ಮತ್ತೆ ಅವರಿಗೆ ಶಕ್ತಿ ಕುಂದಿರುತ್ತೆ. ಅಂಥವರಿಗೂ ಕೂಡ ನಾವು ಸಾಕಷ್ಟು ಪೌಷ್ಟಿಕವಾದಂತಹ ಆಹಾರವನ್ನು ಕೊಡೋ ಬದಲಿಗೆ ಅವ್ರೇನು ಮಾಡ್ತಾರೆ, ಬಾಣಂತಿಯರಂತೇಳಿ ಕತ್ಲೆ ರೂಮಲ್ಲಿ ಕುಡಿಸೋದು, ಮತ್ತೆ ಕೆಲವೊಂದು ಪದಾರ್ಥಗಳು, ಸೊಪ್ಪು ಕೊಟ್ಟರೆ ಸೀತ ಆಗ್ಬಿಡುತ್ತೆ, ಮಗುಗೆ ಸೀತ ಆಗುತ್ತೆ, ಕಾಳುಗಳು ಕೊಟ್ಟರೆ ಮಗುಗೆ ವಾಯು ಆಗುತ್ತೆ. ಹೀಗಾಗಿ ಕೆಲವೊಂದು ಪದಾರ್ಥಗಳನ್ನ ಸಂಪೂರ್ಣವಾಗಿ ಅವರಿಗೆ ಕೊಡೋದೇ ಇಲ್ಲ, ಹಾಗಾಗಿ ಅವ್ರ ಮಗುಗೆ ತೊಂದರೆ ಆಗುತ್ತೆ. ಸೊ ಇಂಥ ಒಂದು ಮೂಢನಂಬಿಕೆಗಳಿಂದನೂ ಕೂಡ ಆಗುತ್ತೆ. ಮತ್ತೆ ಈ ಜಾತಿಯವರು ಇದನ್ನು ತಿನ್ನಬಾರ್ದು, ಆ ಜಾತಿಯವರು ಆ ತಿನ್ನಬಾರ್ದು, ಈ ಗ್ರಾಮದವರು ಅದನ್ನು ತಿನ್ಬೇಕು, ಈ ತರ ಒಂದೆಲ್ಲ ನಮ್ಮ ಕಲ್ಚರ್ ಎಲ್ಲ ಆ ಒಂದು ಕಾರಣಗಳಿಂದ ಈ ಒಂದು ಅಪೌಷ್ಟಿಕತೆಗೆ ಮುಖ್ಯ ಕಾರಣ ದಾರಿಯಾಗಿದೆ ಅಂತ ಹೇಳಿ. ಹೌದು, ಅಂದ್ರೆ ಈ ಕಡಿಮೆ ಪೌಷ್ಟಿಕತೆಯ ನ್ಯೂನ ಪೋಷಣೆ ಇದೆಯಲ್ಲ, ಇದನ್ನ ಹೋಗಲಾಡಿಸಕ್ಕೆ ಏನೇನು ಅನುಸರಿಸಬೇಕಾಗತ್ತೆ? ಕಡಿಮೆ ಪೌಷ್ಟಿಕತೆಯ ನ್ಯೂನ ಪೋಷಣೆ ಏನಿದೆ ಅದನ್ನ ನಾವು ಸ್ವಲ್ಪ ತಿಳುವಳಿಕೆಯಿಂದ ಮತ್ತು ಪಾಕಜ್ಞಾನಗಳನ್ನ ಸರಿಯಾಗಿ ನಾವು ಬಳಸ್ಕೊಂಡಲ್ಲಿ ಖಂಡಿತವಾಗ್ಲೂ ಮನೆಯಲ್ಲಿ ನ್ಯೂನ ಪೋಷಣೆ ಬರಲಿಕ್ಕೆ ನಾವು ತಡೆಗಟ್ಟಬಹುದು. ಈಗ ಉದಾಹರಣೆ, ಪ್ರತಿಯೊಬ್ಬರಿಗೂ ಗೊತ್ತಿರಬೇಕು ಅವರ ವಯಸ್ಸು, ಲಿಂಗ, ದೈಹಿಕ ಸ್ಥಿತಿಗೆ ಅನುಸಾರವಾಗಿ ಸಮತೋಲಿತ ಆಹಾರನ ಸೇವನೆ ಮಾಡಬೇಕು. ಹಾಗಾಗಿ ಎಲ್ಲ ಆಹಾರ ಗುಂಪುಗಳು, ನಮ್ಮ ಆಹಾರ ಗುಂಪುಗಳಲ್ಲಿ ನಾವು ಧಾನ್ಯಗಳು ಇರುತ್ತೆ, ಏಕದಳ ಧಾನ್ಯ, ದ್ವಿದಳ ಧಾನ್ಯ ಇರುತ್ತೆ, ಇತರೆ ತರಕಾರಿಗಳು, ಹಸಿರು ಸೊಪ್ಪು ತರಕಾರಿಗಳು, ಗೆಡ್ಡೆ ಗೆಣಸು, ಹಾಲು, ಸಾಕಷ್ಟು ಪ್ರಮಾಣದಲ್ಲಿ ನೀರನ್ನು ಕೂಡ ನಾವು ದಿನನಿತ್ಯ ಸೇವನೆ ಮಾಡಬೇಕಾಗತ್ತೆ. ಹಾಗೆ ಹಿಂದಿನಿಂದಲೂ ರೂಢಿಯಲ್ಲಿರುವ ಕೆಲವೊಂದು ಸಂಸ್ಕರಣಾ ವಿಧಾನಗಳನ್ನು, ಉದಾಹರಣೆಗೆ ನಾವು ಬರೀ ಧಾನ್ಯಗಳನ್ನ ಹಾಗೆ ಬಳಸೋದ್ರ ಬದಲು ಮೊಳಕೆ ಬರೆಸಿ ಅದನ್ನ ಸೇವನೆ ಮಾಡುವಂಥದ್ದು, ಮತ್ತು ಉದುಕಿಸಿದಂತ ಒಂದು ಪದಾರ್ಥಗಳನ್ನ ಒಂದು ವಾರದಲ್ಲಿ 2 ದಿನ 3 ದಿನ ಮಾಡುವಂಥದ್ದು, ದೋಸೆ ಇಡ್ಲಿ ಇದ್ರಲ್ಲೆಲ್ಲ ಮಾಡಿದಾಗ ಈ ಬಿ ಜೀವ ಗುಂಪಿನ ಜೀವಸತ್ವಗಳು ಜಾಸ್ತಿ ಆಗುತ್ತೆ. ಮತ್ತೆ ನಾವು ಆಹಾರಗಳನ್ನ ತಯಾರು ಮಾಡಬೇಕಾದ್ರೆ ಕೆಲವೊಂದು ಮುಂಜಾಗ್ರತೆ ಕ್ರಮಗಳನ್ನ ನಾವು ವಹಿಸಬೇಕಾಗತ್ತೆ. ಕೆಲವೊಂದು ಮನೆಗಳಲ್ಲಿ ಅನ್ನ ಮಾಡ್ಬೇಕಾದ್ರೆ ಅಕ್ಕಿನ 4 ಸತಿ 5 ಸತಿ ಬೆಳ್ಳಕ್ಕಾಗಲಿ ತೊಳೆದು ಆ ನೀರನ್ನೆಲ್ಲ ಬಸ್ಬಿಡ್ತಾರೆ. ಗಂಜಿ ಬಸಿತಾರೆ, ಕೆಲವೊಬ್ರು ಗಂಜಿಗಳನ್ನ ಬಸಿತಾರೆ, ಮತ್ತೆ ಅದನ್ನ ಜಾಸ್ತಿ ನೀರಿನಿಟ್ಟು ಗಂಜಿ ಬಸ್ತ ಚೆಲ್ ಬಿಡ್ತಾರೆ. ಬಿ ಜೀವ ಗುಂಪಿನ ಜೀವಸತ್ವಗಳಿಂದ ಇದೆಲ್ಲ ಹೊರಟೋಗುತ್ತೆ. ಮತ್ತೆ ಬಿಳಿಯಾದ ಅಕ್ಕಿನೇ ಬಳಸ್ತಾರೆ, ಮತ್ತೆ ಹೆಚ್ಚು ಪಾಲಿಶ್ ಮಾಡಿದ ಅಕ್ಕಿನೆ ಬೇಕು, ಗುಸುಬ್ಲಕ್ಕಿ ತಿನ್ನೋದು ಇಷ್ಟಪಡೋದಿಲ್ಲ, ಈ ತರ ಒಂದು ಪದ್ಧತಿಗಳು. ಮತ್ತೆ ಇನ್ನೊಂದು ಸ್ವಲ್ಪ ಜನ ಕಾಳನ್ನ ಬೇಯಿಸ್ಬಿಡ್ತಾರೆ, ಬೇಯಿಸ್ಬಿಟ್ಟು ಅದನ್ನ ಬಸ್ಬಿಟ್ಟು ಕಾಳನ್ನ ತೆಗೆದು ಒಗ್ಗರಣೆ ಹಾಕ್ತಾರೆ, ನೀರನ್ನು ತೆಗೆದು ಚೆಲ್ ಬಿಡ್ತಾರೆ ಕಟ್ಟನ. ಮತ್ತೆ ಸೊಪ್ಪನ್ನು ಅಷ್ಟೇ, ಸೊಪ್ಪನ್ನು ಬೇಯಿಸಬೇಕಾದ್ರೂ ಅಷ್ಟೇ, ಕ್ಲೀನಾಗಿ ತೊಳಿಬೇಕು, ಅದನ್ನ ಕ್ಲೀನಾಗಿ ಹೆಚ್ಚಬೇಕು, ಅಂತ ಒಂದು ಕಾರ್ಯಗಳಲ್ಲಿ ಕೂಡ ನಾವು ಸ್ವಲ್ಪ ಗಮನ ಇದು ಮಾಡಿದ್ರೆ, ಮತ್ತೆ ಇಲ್ಲಾಂದ್ರೆ ತರಕಾರಿಗಳನ್ನ ದೊಡ್ಡದಾಗಿ ಹೆಚ್ಚಿಬಿಡೋದು, ಕತ್ತರಿಸಿದಾಗ ಅದೇನಾಗುತ್ತೆ, ತುಂಬಾ ಹೊತ್ತು ಬೇಯಿಸಬೇಕಾಗತ್ತೆ, ಇಲ್ಲ ಅದು ತುಂಬಾ ಹೊತ್ತು ಬೇಯಿಸಿದಾಗ ಅದರಲ್ಲಿರತಕ್ಕಂಥ ಜೀವಸತ್ವಗಳೆಲ್ಲನೂ ಕೂಡ ನಾಶ ಆಗುವಂಥದ್ದು. ಹಾಗೆ ಸಣ್ಣ ಹೂಳುಗಳಾಗಿ ಮಾಡಿದಾಗ ಬೇಗ ಅದು ಹಾಕ್ಬಿಟ್ಟು ಅದು ನೀರಿನಲ್ಲಿ ಅದು ಹೊಟ್ಟದಾಗ ನೀರು ಬಸ್ದ್ಬಿಟ್ಟು ಮತ್ತೆ ಅವರು ತಿಂದ್ರದ್ರಿಂದ ಪ್ರಯೋಜನ ಆಗೋದಿಲ್ಲ. ಆ ರೀತಿಯಾಗಿ ಕೆಲವೊಂದು, ಮತ್ತೆ ಈ ಗೋಧಿ ರಾಗಿ ಬಳಸಬೇಕಾದ್ರೆ ಮಿಲ್ ಮಾಡಿಸ್ಕೊಂಡು ಬಂದ್ಮೇಲೆ ಅದನ್ನ ಜರಡಿ ಮಾಡಿ ಒಟ್ಟೆಲ್ಲ ತೆಗೆದು ಬಿಸಾಕ್ಬಿಡೋದು. ಈಗ ನಾರಿನಾಂಶಕ್ಕೂ ಕೂಡ ಹೆಚ್ಚಿನ ಒಂದು ಪ್ರಾಮುಖ್ಯತೆ ಇದೆ ನಮ್ಮ ದಿನನಿತ್ಯ ಆಹಾರದಲ್ಲಿ. ಶೇಕಡ 40% ಆದ್ರೂ ನಾವು ನಾರಿನಂಶ ಇರುವಂತಹ ಒಂದು ಆಹಾರನ ಸೇವನೆ ಮಾಡಬೇಕಾಗುತ್ತೆ.